लाल है कमाल है लहू ये बेमिसाल है ये तेरा क्या ये मेरा क्या लहू सभी का लाल है गिरे कहीं तो कतरा है बहे तो बेकार है काम आए किसी के अगर तभी ये गुलजार है हाथ बढ़ा के तो देखो रतन करके तो देखो बुझती जीवन किलो को रक्तदान से जला के तो देखो रक्तदान महादान आपका एक यूनिट ब्लड तीन जिंदगियां बचा सकता है आइए हम रक्तदान करें और इस महान कार्य में अपनी भागीदारी सुनिश्चित करें रक्तदान सेवाएं स्वास्थ्य सेवा महानिदेशालय स्वास्थ्य एवं परिवार कल्याण मंत्रालय भारत सरकार द्वारा जनहित में जारी डॉक्टर साहब रे के ನೀವು ಧೂಮಪಾನ ಮಾಡ್ತೀರಾ ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೇ ಇದರಿಂದ ಕ್ಯಾನ್ಸರ್ ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು ಅಗ್ಗ ಇರುತ್ತೆ ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷ ಗಟ್ಟಲೇಬೇಕು ಬೀಡಿ ಸಾವಿಗೆ ಮುನ್ನುಡಿ ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ ಈ ದುಶ್ಚಟದಿಂದ ಹೊರಬನ್ನಿ ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ WHO ವತಿಯಿಂದ ಜನಹಿತಕ್ಕಾಗಿ ಜಾರಿ ಕೇಳಿ ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು ಇದು ಸರಿಯಲ್ಲ ಇದು ಮೋಸವಾಗಿರಬಹುದು APK ಫೈಲ್ ನೀನು ಡೌನ್ಲೋಡ್ ಮಾಡಿರೆ ನಿನ್ನ ಡೇಟಾ ತಕ್ಷಣ ಕದೊಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಭಯ ತೋರಿಸ್ತಾರೆ ಫೇಕ್ ಇನ್ವೆಸ್ಟ್ಮೆಂಟ್ಗೆ ಸೇರೆ ಹಿಡಿಸ್ತಾರೆ ರಿಮೋನ್ ಪಾಯಿಂಟ್ ನಲಾಲಕ್ಕೆ ತೋರಿಸ್ತಾರೆ ನಿನ್ನ ದೂದಿದಾದ ಹಣ ಕಸಿದು ಕೊಲಿಸ್ತಾರೆ ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಸೈಬರ್ ಕ್ರೈಂ ಸಹಾಯವಾಣಿ 1930 ಅನ್ನು ನೆನಪಿನಲ್ಲಿಡಿ SDI ಎಚ್ಚರಿಕೆಯಿಂದಿರಿ ಸುರಕ್ಷಿತವಾಗಿರಿ ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ ಪ್ರಾಯೋಜಿತ ಹೃದಯದ ಮಾತು ಹೃದಯ ಹೃದಯದ ವಿವಿಧ ಭಾಗಗಳು ಹೃದಯಾಘಾತ ಹಾಗೂ ಇವೆಲ್ಲಕ್ಕೂ ಇರುವ ಚಿಕಿತ್ಸೆ ಈ ಕುರಿತ ಕಾರ್ಯಕ್ರಮ ಸರಣಿ ಪ್ರತಿ ರವಿವಾರ ಮುಂಜಾನೆ 7:15 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ನಿಮ್ಮ ಹೃದಯ ನಮ್ಮ ಕಾಳಜಿ ಅರೆ ಏ ವಾಲಾ ಸಸ್ತಾ ಹೈ ಲೇ ಲೇತೆ ಹೈ ನಾ ನಾ ಬಾಸ್ ಸಸ್ತಾ ನಹೀ ಸಹೀ ಚಾಹಿಯೆ ಕ್ವಾಲಿಟಿ ಮೇ ನೋ ಕಾಂಪ್ರಮೈಸ್ safety mein no surprise don't just buy raise your standard up now indian standard ji ha kyunki standard hai to bharosa hai aur is bharose ki pehchan hai bis quality marks isi crs aur hallmark so be a smart consumer and raise your standard with indian standards kumar manyagidi namma ella raita bandhavarige sharanu sharanarthigalu ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ ಕೃಷಿ ಮಾಹಿತಿ ಕುಮಾರ್ ಮನ್ಯಾಗಿದಿ ರಾಕಿ ಏನ್ ಬಾಳ ದೂರ ಬಂದಿಯಲ್ಲ ಬಾ ಬಾ ಬಾ ಬಾ ಏನ್ ಬಿಡೋಪ್ಪ ಬೇಜಾರಾಗ್ಬಿಟ್ಟೈತ್ ನೋಡಿ ಇವತ್ತು ಯಾಕ ರಾಕಿ ಹಿಂಗ್ಯಾಕತ್ತ 2 ತಿಂಗಳ ಹಿಂದ ನಾನು 1 ತಿಂಗಳ ಹಿಂದ 150 ಬದ್ನಿ ಸಸಿ ತಂದು ನನ್ನ ಹೊಲ್ದಾಗ ನೆಟ್ಟಿದ್ದೆ ಎಷ್ಟು ಮಳಿ ಆಗೈತ್ ನೋಡಿ ಸಲೆ ಈ ಮಳಿ ಬಿಡಾಕ ವಲ್ತು ಹಂಗಾಗಿ ಬದ್ನಿಕಾಯಿ ಸಸಿ ಎಲ್ಲ ಕೊಳತ್ ಹೋಗ್ಬಿಟ್ಟು ಈಗ ಏನಾಗೈತಿ ರಾಕಿ ಅಂದ್ರ ಮುಂಗಾರು ಮಳಿ ಎಲ್ಲಾ ಕಡೆನು ಜಾಸ್ತಿ ಆತ ಮತ್ತ ಯಾವ ಬೆಳೆ ಬೆಳೆದ್ರು ಹಿಂಗ ಆಗತೈತಿ ಎಲ್ಲಾರು ನನ್ನ ಹತ್ರ ಹಿಂಗ ಬಂದ್ ಬಂದ್ ಹೇಳಾಗತ್ತಾರ ನಾನ್ ಸತಿಗಿನ ಟೊಮಾಟಿ ಎಲ್ಲ ಹಾಕಿದ್ದೆ ಮೊನ್ನೆ ಈ ಮಳಿ ಜಾಸ್ತಿ ಹಿಡಿದಕ್ಕೆ ಎಲ್ಲ ಕೊಳತ್ ಹೋಗೈತ್ ನೋಡ ಅಯ್ಯ ಹೆಂಗ್ ಮಾಡೋದಪ್ಪ ಹಿಂಗ ಏನಿಲ್ಲ ಇದಕ್ಕೆ ಒಂದ ಉಪಾಯ ಐತಿ ನಮ್ಮ ಮಹೇಶ್ ಅಣ್ಣ ಅದಾರ ಆ ಮಹೇಶ್ ಅಣ್ಣನ ಹತ್ರ ಹೋಗ್ಬಿಟ್ರ ಯಾರ ಅವರ ಹೋದಿಲ್ಲೋ ನಮ್ಮ ದೇಶಪಾಂಡೆ ಮಹೇಶ್ ಅಣ್ಣ ಸಾವಯವ ಗೊಬ್ಬರ ಅವ್ರೇನ ಮಹೇಶ್ ದೇಶಪಾಂಡೆ ಅವ್ರ ನೈಸರ್ಗಿಕ ಕೃಷಿನ ಬಾಳ ಚಲೋ ಮಾಡ್ಯಾರ ಅವ್ರು ಅವ್ರ ಹತ್ರ ಹೋದ್ರ ನಮ್ಗ ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದು ಹೇಳ್ತಾರ ಬಾ ಅವ್ರನ್ನ ಭೇಟಿಯಾಗಣ ನಡಿ ನಡಿ ಹೆಂಗ ಇವತ್ ಸ್ವಲ್ಪ ಬಿಸಿಲು ಬಿದ್ದದ ಮೂಡ್ನು ಸರದ ಅಲ್ಲೇ ಸಿಕ್ಕರು ಸಿಗ್ಬೋದು ನಡಿ ಹೋಗೋಣ ಮಾತಾಡಿ ನಡಿ ಮತ್ ಲಗು ನಡಿ ಹೋಗೋಣ ಮಹೇಶ್ ಅಣ್ಣ ಓ ಬರ್ರಿ ಅಣ್ಣ ಅವ್ರ ಬರ್ರಿ ಬರ್ರಿ ಬರ್ರಿ ಅಲ್ಲ ಇಬ್ರು ಆ ಕೂಡಿ ಬಂದ್ರಿ ಏನಿದ್ರೊಳಗ ಏನೋ ವಿಶೇಷದಲ್ಲ ಏನಿಲ್ಲ ಮಹೇಶ್ ಅವ್ರ ನಾನು 1 ತಿಂಗಳ ಹಿಂದ 150 ಬದ್ನಿ ಸಸಿ ತಂದು ನನ್ ಹೊಲ್ದಾಗ ನೆಟ್ಟಿದ್ದೆ ಚಂದ ಬೆಳೆದಿದ್ವಿ ರೀ ಇಷ್ಟು ಜಾಸ್ತಿ ಮಳಿ ಬರುತ್ತಲಿಗೆ ತಡಿಯಾಕ ಆಗಿಲ್ಲ ಅವ್ಕ ಕೊಳತ್ ಹೋಗ್ಬಿಟ್ಟಾವ್ ನೋಡ್ರಿ ಅಕ್ಕ ಅವ್ರ ಏನೇನ್ ಹಾಕಿದ್ರಿ ಮೊದಲ ನೀವು ಗಿಡ ಹಚ್ಚೋ ಮುಂದ ಸಾಧಾರಣ ಹಂಗ ನಾನು ಎಲ್ಲಾ ಗುಂಡಿ ತೋಡಿ ಗಿಡ ನೆಟ್ಟು ಸ್ವಲ್ಪ ಬೂದಿ ಹಾಕಿ ಆಮೇಲೆ ಮತ್ತೇನ್ ಅಂತದೇನ್ ನಾ ಮಾಡಿದ್ದಿಲ್ಲ ಒಂಚೂರು ಅರ್ಶನ ಹಾಕಿದ್ದೆ ಹಾಕಿ ನೆಟ್ಟಿದ್ದೆ ಅಷ್ಟ್ರ ಮೇಲೆ ಚಂದ ಆಗಿದ್ದು ಮಳಿ ಬಂದು ಎಲ್ಲಾ ಕೊಳತ್ ಹೋಗ್ಬಿಟ್ಟಾವು ಹಿಂಗಾಗಿ ಟೆನ್ಷನ್ ಮಾಡ್ಕೊಂಡು ಸ್ವಲ್ಪ ಇದನ್ ಮಾಡಿದ್ಲ ಅದಕ್ಕೆ ನಾನಂದೆ ಮಹೇಶ್ ಅಣ್ಣದನ ಬಾ ಎಲ್ಲಾ ಹೇಳ್ತಾರ ಏನ್ ಮಾಡ್ಬೇಕ ಯಾಕಂದ್ರೆ ನಾವ್ ಏನ ಮಾಡಿದ್ದು ಮಿಸ್ಟೇಕ್ ಮಾಡಿರ್ತವೆ ಮತ್ತ ಮಳಿನ ಸ್ವಲ್ಪ ಜಾಸ್ತಿ ಆಗಿರೋದಕ್ಕ ಅದ ಹಂಗಾಗ್ಯದ ಏನಿಲ್ಲ ಅದಕ್ಕೂ ಪರಿಹಾರನೂ ಅದ ನಮ್ಮ ಕೃಷಿ ಒಳಗ ಬೇಕಾದಂತ ಮಳಿ ಬಂದ್ರು ಏನೂ ಆಗ್ಬಾರ್ದು ಆ ರೀತಿ ಆದಂತ ಟೆಕ್ನಿಕ್ ನಿಮಗೆ ಹೇಳ್ತೀನಿ. ಹೇಳಲ್ಲ ಮತ್ತ ಈಗ ಮೊದ್ಲಿದ್ದು ನೀವು ಗಿಡ ಹಚ್ಚೋಕ್ಕಿಂತ ಮೊದಲ ಘನ ಜೀವಾಮೃತ ಹಾಕ್ಬೇಕಾಗಿತ್ತು ಅಥವಾ ಬೀಜಾಮೃತ ಮಾಡ್ಬೇಕಾಗಿತ್ತು. ಅಂದ್ರೆ ಭೂಮಿಯಿಂದ ಬರುವಂತ ರೋಗಗಳನ್ನ ತಡೆಗಟ್ತಿತ್ತಲ್ಲೇ, ಅದ್ ಮೊದಲು ತಪ್ಪಿವ್ ನಾವು. ಇದು ರೈತ ಅಥವಾ ಯಾರ ಹತ್ತಲ್ಲಿ ನೀವು ಮೊದ್ಲಿದ್ದು ಬೀಜಾಮೃತ ಬಹಳ ಮಹತ್ವ. ಅಲ್ಲ ಮಹೇಶಣ್ಣ, ಈ ಬೀಜಾಮೃತ ಅಂತೀಯಲ್ಲ ಹೆಂಗ್ ಮಾಡ್ಬೇಕು ಅದನ್ನ? ನೀವು ಬೀಜವನ್ನ ಅಥವಾ ಗಿಡವದ ಒಂದು ಆಧಾರದ ಮೇಲೆ ನಾವು ಮಾಡ್ಕೋಬೇಕಾಗ್ತದೆ. ಏನಪ್ಪಾ ಅಂದ್ರೆ ಸಾಧಾರಣ ಒಂದು 100-200 ಗಿಡ ಹಚ್ಚಾವ್ರ ಇದ್ದೇವೆ ಅಂತ ಹೇಳಿರಿ. 5 ಲೀಟರ್ ಗೋಮೂತ್ರ, ಒಂದು 10-20 ಲೀಟರ್ ನೀರು, ಆಮೇಲೆ 2-5 ಕಿಲೋ ಶಗಣ. ಈ ಶಗಣ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾಳೆ ನಾವು ಹಚ್ಚೋದ್ರೆ ಇವತ್ ಸಂಜಿನ್ಯಾಗ ಅದನ್ನ ಗಂಟು ಕಟ್ಬೇಕಾದ ಶಗಣ, ಆಮ್ಯಾಗ ಗೋಮೂತ್ರ ಮತ್ತ ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗ. ಆಮ್ಯಾಗ ಇದ್ರ ಜೊತೆಗೆ ಇನ್ನೊಂದ್ ಏನ್ಬೇಕಪ್ಪ ಅಂದ್ರೆ 50 ಗ್ರಾಮದಷ್ಟು ಸುಣ್ಣದ ಹಳ್ಳ, ಅದನ್ನ ಬ್ಯಾರೆ ಮಗ್ದಾಗ ನೀರ್ನಾಗ ಹಾಕಿ ಇಟ್ಕೋಬೇಕು. ಅದನ್ನ ಈಗ ಕೊಡ್ಸಂಗಿಲ್ಲ, ಮರದಿವಸ ನಸಿಕ್ಲೆ ಎದ್ದ ಅದ ಶಗಣ ಗಂಟು ಕಟ್ಟಿರ್ತಿರ್ಲ ಅದನ್ನ ಪೂರಾ ಹೆಚ್ಚಿಗೆ ತೆಗೆದು ಆ ಗೋಮೂತ್ರದೊಳಗೆ ಬೀಳ್ಬೇಕು. ಅದ್ರದ ಚರಟೆಲ್ಲ ಅದನ್ನ ತೆಗೆದು ನೀವು ಇಡ್ರಿ ಅಥವಾ ಹಾಕ್ರಿ ಬ್ಯಾರೆ. ಆಮ್ಯಾಗ ಸುಣ್ಣ ಇಟ್ಟಿರ್ತಿರ್ಲ, ಸುಣ್ಣವನ್ನ ಆ ಗೋಮೂತ್ರದೊಳಗೆ ಮಿಕ್ಸ್ ಮಾಡ್ಬೇಕು ಮ್ಯಾಲಿನ ತಿಳಿ ನೀರು. ಇದನ್ನೆಲ್ಲ ಮಾಡಿ ನೀವು ಬೀಜ ಹಾಕ್ರಿ ಅಥವಾ ಯಾವುದೇ ಗಿಡ ಬದ್ನಿ ಗಿಡ ಹಚ್ಚರಿ, ಟೊಮೆಟೊ ಹಚ್ಚರಿ, ಏನೋ ಹಚ್ಚರಿ. ನೀವು ಬೇಕಾದಂತ ಮಳಿ ಬರಲಿ, ಬೇಕಾದಂತ ರೋಗಕಾರಕ ಹುಳುಗಳು ಬರಲಿ, ನಿಮಗೆ ಏನು ಮಾಡುವ ಸಾಧ್ಯತೆ ಇಲ್ಲ. ಅದ್ರ ಸುವಾಸನೆ ಬರ್ತದೆ, ಅದರಿಂದ ಅಲ್ಲಿರುವಂತ ಭೂಮಿಯೊಳಗಿರುವಂತ ಜೀವಾಣುಗಳು ಅದನ್ನ ಹುಡುಕಾಡ್ಕೋತ ಬರ್ತಾವ. ಇದರಿಂದ ಅವು ಬರೋದು ಹಂಗ ಬರೋದಲ್ಲ, ಅದನ್ನ ತೂತ ತಕ್ಕೋತ ಬರ್ತಾವ. ತೂತ ತಕ್ಕೋತ ಬರೋದ್ರಿಂದ ಆ ತೂತದ ಪ್ರಕಾರ ನೀರ್ ಅಲ್ಲಿ ಇಳಿತದ. ನಿಮ್ದು ಅರ್ಧ ನೀರ್ ಅಲ್ಲಿ ಖಾಲಿ ಆಗ ಮ್ಯಾಲೆ ಎಲ್ಲ ಒಣಗಿ ಹೋಗ್ ಅಂದ್ರೆ ಅದು ರಂಧ್ರ ಹಾಕತ್ತಲ್ಲ, ರಂಧ್ರದ ಮೂಲಕ ಎಲ್ಲ ನೀರು ಬಸಿ ಹೋಗ್ತದೆ. ನಿಮ್ಗೆ ಕೊಳೆಯುವ ಪ್ರಮಾಣ ಬಹಳ ಕಡಿಮೆ. ಅದನ್ನ ನಾವು ರೈತರು ಅಥವಾ ನಾವು ಇದು ಯಾರು ಪಲ್ಯ ಹಾಕೋ ಅಲ್ಲಿ ತಪ್ತೇವೆ. ಮೊದಲು ಆದಷ್ಟು ಮಾಡಿ ರಾಸಾಯನಿಕ ಮುಕ್ತ ಆಗ್ಬೇಕು, ಏನು ಹಾಕ್ಬಾರ್ದು. ಇದರಿಂದ ನಾವು ಫೇಲ್ ಆಗ್ತೇವೆ ನಾವು. ಅದಕ್ಕೆ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಬಹಳ ಮಹತ್ವ ರೀ. ನೀವು ಅದನ್ನ ಮೊದಲು ಕಲ್ಕೋರಿ. ಅಲ್ಲ ಮಹೇಶಣ್ಣ, ಮತ್ತೆ ಈ ಜೀವಾಮೃತ ಮಾಡೋದಂತೀಯಲ್ಲ, ಅದನ್ನ ಹೆಂಗ್ ಮಾಡ್ಬೇಕು ನನಗೆ ಅರ್ಥನ ಆಗೋಲ್ಲ. ಜೀವಾಮೃತ ಹೆಂಗ್ ಮಾಡೋದಪ್ಪ ಅಂದ್ರೆ, ಒಂದ್ ಬ್ಯಾರಲ್ ನೀರ್ ಅಂದ್ರೆ ಸಾಧಾರಣ ಒಂದ್ 200 ಲೀಟರ್ದ ನೀರ್ ಹಿಡಿಸ್ತದು. ಅದಕ್ಕ ಒಂದ್ 1 ಬುಟ್ಟಿ ಶಗಣ, 10 ಲೀಟರ್ ಗೋಮೂತ್ರ, 2 ಕಿಲೋ ಬೆಲ್ಲ, 2 ಕಿಲೋ ಯಾವ್ದೋ ದ್ವಿದಳ ಧಾನ್ಯದ ಹಿಟ್ಟು. ನಿಮ್ಮ ಮನೆಯಾಗ ಯಾವ್ದೋ ದ್ವಿದಳ ಧಾನ್ಯ ಇರ್ಲಿ, ಕಡ್ಲಿ ಇರ್ಲಿ, ತೊಗರಿ ಇರ್ಲಿ, ಅಲಸಂದಿ ಇರ್ಲಿ, ಹೆಸರು ಇರ್ಲಿ, ಉದ್ದ ಇರ್ಲಿ, ಯಾವ್ದೇ ಇರ್ಲಿ, ಅದರದ್ದು 2 ಕಿಲೋ ಹಿಟ್ಟ. ಆಮ್ಯಾಗ 1 ಬಗಿಚಿ ಒಡ್ನ್ಯಾಗಿನ ಮಣ್ಣ. ಇವನ್ನೆಲ್ಲ ಆ ಗೋಮೂತ್ರ ಅಥವಾ ನೀರ್ನಾಗ ಹಾಕಿ ಕಲಸ್ರಿ. ಕಲಸಿ ಅದನ್ನೆಲ್ಲ ಕಲಸಿದ ಮೇಲೆ ಪೂರಾ ತುಂಬ್ರಿ ಅದನ್ನ ಬ್ಯಾರಲ್. ಅಲ್ಲ ಮಹೇಶಣ್ಣ, ಆಮ್ಯಾಗ ಈ ಎಲ್ಲಾರು ಹೇಳ್ತಾರ ಈ ಜೀವಾಮೃತ ಮಾಡ ಮುಂದ ಈ ದೇಶಿ ಆಕಳ ಸಗಣಿನ ಬೇಕಂತಾರ. ಹೌದು, ಕಂಪಲ್ಸರಿನ ಬೇಕ್ರಿ. ಯಾಕಂದ್ರೆ ಅದರಲ್ಲಿರುವಂತ ಶಕ್ತಿ ಎತ್ತರೊಳಗೂ ಇಲ್ಲ, ದೇಶಿ ಎಮ್ಮಿಯೊಳಗ ಅದ ಇಲ್ಲ ಅನ್ನೋದಲ್ಲ. ಆದ್ರೆ ಇದ್ರೊಳಗ 100-100 ನಾ ಚಲೋ ಬೆಳಿ ಬೆಳದ ಚಲೋ ಆಹಾರ ತಿನ್ಬೇಕಂದ್ರೆ ನಿಮ್ದು ದೇಶಿ ಆಕಳದ ಗೋಮೂತ್ರ ಮಾಡ್ಬೇಕು. ಆಮೇಲೆ ಗೋಮೂತ್ರ ಆಮೇಲೆ ಶಗಣ ಬಹಳ ಮಹತ್ವ. ಒಂದ್ ಹನಿ ಜೀವಾಮೃತದೊಳಗ 300-500 ಕೋಟಿ ಜೀವಾಣುಗಳು ಬೆಳೆಯನ್ನ ಪ್ರಚೋದನೆ ಮಾಡುವಂತ. ಅದ ನಮ್ಮ ಭೂಮಿಗೆ ಬಂತಪ್ಪ ಅಂದ್ರೆ ನಮ್ಮ ಯಾವ್ದ ಹಾಕ್ರಿ ಬೆಳಿ, ಬದ್ನಿ ಗಿಡನ ಹಚ್ಚರಿ, ಹೀರಿಕಾಯಿ ಹಚ್ಚರಿ, ಮೆಣಸಿನ ಗಿಡನ ಹಚ್ಚರಿ, ಪವರ್ಫುಲ್ ಮೋತಿ ಕಾಣಿಸ್ಬೇಕ್ರಿ ಜೀವಾಮೃತದೊಳಗದ. ಸರಿ ಬಿಡ ರಾಕೆ, ನಡಿ ನಾವ್ ಇಷ್ಟ ಕೇಳ್ಕೊಂಡವೆ. ಈ ಜೀವಾಮೃತ ಬೀಜಾಮೃತ ಎರಡನ್ನ ಮಾಡಿ ಮುಂದ ನಾವ್ ಏನೇ ಬಿತ್ತಿದ್ರು ನಾಶ ಆಗ್ಬಾರ್ದು ನೋಡೋದು. ಹೌದು ನೋಡ, ನಮಗ ಫಸಲು ಜಾಸ್ತಿ ಬರ್ಬೇಕು, ಮತ್ತ ಎಲ್ಲದಕ್ಕೂ ಮನ್ಯಾಗ ಊಟಕ್ಕೂ ಚಲೋ ತರಕಾರಿ. ಹೌದ್ ಹೌದ್ ಅನ್ಬೇಕು. ಹೌದು, ಹಂಗ ಬೆಳೆ ನಡಿ ನಡಿ ನಡಿ ಹಂಗಾರ ನಡಿ. ಮಹೇಶ್, ನೀವು ಎಷ್ಟೊಂದ್ ಮಾಹಿತಿ ಕೊಟ್ರಿ, ನಿಮಗ್ ಧನ್ಯವಾದ. ಹಂಗಾರ ನಮಸ್ಕಾರ ಮಹೇಶಣ್ಣ, ಬಹಳ ಚಲೋ ವಿಷಯ ತಿಳಿಸ್ಕೊಟ್ರಿ, ನಮ್ಗ ಬಹಳ ಸಂತೋಷ. ಮತ್ ಎಲ್ಲಾರನ್ನ ಕರ್ಕೊಂಡ್ ಬರ್ತಾನೆ ನಾನು. ಅವಶ್ಯ ಬರ್ರಿ, ಅವಶ್ಯ ಬೇಕಾದಾಗ ಬರ್ರಿ. ಕೃಷಿ ಮಾಹಿತಿ ಕೇಳಿದಿರಿ. ಭಾಗವಹಿಸಿದವರು ಕುಮಾರ್ ಅಗಡಿ ಹಾಗೂ ರಾಖಿ ಹಾನಗಲ್. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಕರವಿನಕೊಪ್ಪದ ಸದ್ಯಪ್ಪ ಶಿವಪ್ಪ ಪಾಟೀಲ್ ಮತ್ತು ಮೇಳದವರಿಂದ ದೊಡ್ಡಾಟ. ಕೀಚಕ ವಧೆ ಸನ್ನಿವೇಶ. Thank you. ನನ್ನ ಭುಜಬಲವನ್ನು ಬಣ್ಣಿಸಬೇಕಾದರೆ ಈ ಭೂಮಂಡಲದಲ್ಲಿ ನನಗೆ ಎದುರಾಗಿ ನಿಲ್ಲೋ ವೀರರು ಎಲ್ಲಿಯೂ ಇಲ್ಲ. ಈ ಭರತಖಂಡದಲ್ಲಿ ಬಹುಬಲಾಢ್ಯರೆಂದು ಭಟ್ಟಂಗಿಯನ್ನು ಹೊಗಳುತ್ತಿರೋ ವೀರರು ಸಹ ಈ ಕೀಚಕನ ಭುಜಬಲಕ್ಕೆ ಭೀತರಾಗಿ ಭಯಪಟ್ಟು ಹದ್ದಿಗೆ ಅಂಜಿದ ಹಾವಿನಂತೆ ಗುದ್ದು ಸೇರುವರು. ಪಾಂಡವರಲ್ಲಿ ಭೀಮನೆಂಬವನು ಬಹುಬಲಾಢ್ಯನೆಂದು ಬಯಲಿಗೆ ಬಂದಿದ್ದನು. ಆದರೆ ಕಾಲಗತಿಯಿಂದ ಅವನಿಗೆ ವನವಾಸವು ಪ್ರಾಪ್ತವಾಗಿ ಗೂಳೆ ಕಟ್ಟಿಕೊಂಡು ಗುಡ್ಡಗಾಡು ಸೇರಿದನು. ಈಗ ನನಗೆ ಕಾಳಗಕ್ಕೆ ಕಾಲು ನಿಲ್ಲುವ ಬಂಟರು ಈ ಭೂಮಂಡಲದಲ್ಲಿಯೇ ಇಲ್ಲ. ಚಪ್ಪಣ್ಣ ದೇಶದಲ್ಲಿರುವ ಭೂಪಾಲಕರು ಈ ಕೀಚಕಿನ ಭುಜಬಲಕ್ಕೆ ಭೀತರಾಗಿ ಭಯಪಟ್ಟು ನನ್ನ ಬೀಗನಾದ ವಿರಾಟನಿಗೆ ಬಾಗಿ ನಡೆಯುತ್ತಿರುವರು. ನನ್ನಿಂದಲೇ ಆ ವಿರಾಟನ ದೊಡ್ಡ ಸ್ಥಾನವು. ನಾನೊಬ್ಬ ಇಲ್ಲದಿದ್ದರೆ ಆ ವಿರಾಟನಿಗೆ ನುಣು ಸಹ ಅಂಜುತ್ತಿರಲಿಲ್ಲ. ಇರಲಿ, ಇಷ್ಟೊತ್ತಿನ ತನಕ ಅಂಗ ಸಾಧನೆಯನ್ನು ಮಾಡಿದೆನು. ಇನ್ನು ವಿಶ್ರಾಂತಿಗಾಗಿ ಅಕ್ಕ ಸುಧಿಷ್ಠ ಮಂದಿರಕ್ಕೆ ಹೋಗುತ್ತೇನೆ. ಅಮ್ಮ, ನೀನು ದಾಸಿಯೇ? ಹೌದು ಮಹಾರಾಣಿ, ನಾನು ದ್ರೌಪದಾ ದೇವಿಯ ಬಳಿಯಲ್ಲಿ ದಾಸಿಯ ಕೆಲಸ ಮಾಡುತ್ತಾ ಇದ್ದೇನು. ಅಮ್ಮ, ನೀನು ದೇವ ಕಣ್ಣಿಕೆಯರಲ್ಲಿ ಹುಡುಕಿದರೂ ನಿನ್ನಂಥ ಸುಂದರಿಯು ಸಿಗುವುದು ಅಪರೂಪ. ನೀನೇ ಇಂಥ ಸುಂದರಿ ಇರುವೆಂದ ಮೇಲೆ ಆ ದ್ರೌಪದಾ ದೇವಿಯು ಎಷ್ಟು ಸುಂದರಿಯಾಗಿದ್ದಳು. ಎಲ್ಲರಂತೆ ಇದ್ದಳು. ನಿಮ್ಮಂತೆ ಚರ್ಮದಿಂದ ಚಲಿಯಾದವಳನ್ನು ಕಂಡರೆ ಮಾತ್ರ ಬಣ್ಣಿಸುವವಳು. ಅಕ್ಕ ಸುಧಿಷ್ಣ ದೇವಿ, ನಿನ್ನ ತಮ್ಮನಾದ ಕೀಚಕನು ನಮಸ್ಕರಿಸುತ್ತಾನೆ. ತಮ್ಮ ಕೀಚಕ ಏಳು ಜಯಶೀಲನಾಗು. ಬಂಟ ತಮ್ಮನಾದ ನಿನ್ನಿಂದಲೇ ನಮ್ಮ ಭಾಗ್ಯವು ಹಾಲು ಉಕ್ಕಿದಂತೆ ದಿನ ದಿನಕ್ಕೂ ಉಕ್ಕುತ್ತಿರುವುದು. ನಿನ್ನ ಅಚಲ ಸಾಮರ್ಥ್ಯವನ್ನು ಕಂಡು ಎಲ್ಲ ಅರಸರು ಅಂಕಿತರಾಗಿ ನಡೆಯುತ್ತಿರುವರು. ಇಬ್ಬರು ಮಮತೆಯಿಂದ ಮಾತನಾಡುತ್ತಾ ಮಂಚದ ಮೇಲೆ ಕೂಡುವ ಬಾ. ದಾಸಿಯನ್ನು ಕರೆಸಿ ಉಪಹಾರವನ್ನು ತರಿಸುತ್ತೇನೆ. ದಾಸಿ ಸೈರೇಂದ್ರಿ. ಮಹಾರಾಣಿ ಅವರ ಏನಪ್ಪಣೆ? ಏನು ಅಕ್ಕ? ಮೋಡವಿಲ್ಲ, ಮಳೆ ಇಲ್ಲ, ಒಮ್ಮಿಂದ ಮೇಲೆ ಮಿಂಚು ಹೊಡೆಯುತ್ತಲ್ಲ ಮಿಂಚು. ತಮ್ಮ, ಇದು ಮಿಂಚಲ್ಲ, ದಾಸಿಯ ಮುಖಕಾಂತಿಯೇ ಹೀಗೆ ಮಿಂಚುತ್ತಿರುವುದು. ಏನು ದಾಸಿಯ ಮುಖಕಾಂತಿ ಮಿಂಚಿನಂತೆ ಹೊಳೆಯುತ್ತಿರದೆ? ಎಂತ ಸೋಜಿಗವಿದು ದಾಸಿ. ಇತ್ತ ಹೊರಳು ಮೂತ್ತು ಸುರಿಯುತ್ತಿರುವ ನಿನ್ನ ಮುಖಕಾಂತಿಯನ್ನು ನೋಡುತ್ತೇನೆ. ಯಾಕೆ ಹೊರಳಲಲ್ಲಿ ನಾಚಿರುವೆ? ಏನು, ನಾನೇ ನಿನ್ನ ಮುಂದೆ ಬರುತ್ತೇನೆ. ಹಾ, ಏನು ಮೋಹಕ ರೂಪವಿದು! ಬಂಗಾರದ ಬಣ್ಣದಿಂದ ಹೊಳೆಯುವ ಈ ಹಣ್ಣು ಸ್ವರ್ಗಲೋಕದಿಂದ ಇಳಿದು ಬಂದ ಇಂದ್ರಿಯ ಸರಿ. ಅಕ್ಕ, ಇಂಥ ಸೊಬಗಿನ ಸುಂದರಿಯನ್ನು ಎಲ್ಲಿಂದ ತಂದಿರುವಿ? ಚಂದ್ರನ ಪ್ರಕಾಶದಿಂದ ಹೊಳೆಯುವ ಈ ಹೆಣ್ಣು ರತ್ನದ ಮೈಕಾಂತಿಯ ಬೆಳಕು. ಮನೆಯಲ್ಲಿ ದೀಪ ಹಚ್ಚುವ ಅವಶ್ಯಕತೆ ಇಲ್ಲ. ಇಂಥ ಸೊಬಗಿನ ಸುಂದರಿಯನ್ನು ನನಗೆ ತೋರಗೊಡದೆ ಎಲ್ಲೇ ಬಿಚ್ಚಿಟ್ಟಿದ್ದಿ? ಸ್ವರ್ಗಲೋಕದ ರಂಬೆಯನ್ನು ಇವಳ ಮುಂದೆ ನಿವಾಳಿಸಿ ಒಗೆದರೂ ಸರಿ. ಈ ಸುಂದರಿಯ ಅಂಗ ಸುಖವನ್ನು ಹೊಂದುವ ಪುರುಷನು ಪರಮ ಧನ್ಯನು. ತಮ್ಮ, ಹೀಗೇಕೆ ಭ್ರಮಿಷ್ಠನಂತೆ ಮಾತನಾಡುತ್ತಿರುವೆ? ಅಕ್ಕ, ನಾನೊಬ್ಬನೇ ಏಕೆ? ಈಕೆಯನ್ನು ಹುಟ್ಟಿಸಿದ ಬ್ರಹ್ಮನಿಗಾದರೂ ಭ್ರಮೆಯಾಗದೆ ಬಿಟ್ಟಿದೆ. ಅಕ್ಕ, ನಿನ್ನ ಕಾಲಿಗೆ ಎರಗಿ ಬೇಡಿಕೊಳ್ಳುತ್ತೇನೆ, ಈ ಸುಂದರಿಯನ್ನು ನನ್ನ ವಶಕ್ಕೆ ಕೊಡು. ಛೀ, ಪಾಪಾತ್ಮ, ಏನು ಮಾತನಾಡುತ್ತಿರುವಿ? ಅಕ್ಕ ಯಾರಿವನು? ಎಂಥ ದುರ್ಭಾಷಣೆಗಳನ್ನು ಆಡುತ್ತಿರುವವನು? ಎಲೆ ಮರುಳೆ, ಏನೆಂದು ಮಾತನಾಡುತ್ತಿರುವಿ? ಇವನು ಯಾರೆಂದು ತಿಳಿದು ಮಾತನಾಡುತ್ತಿರುವಿ? ಇವನು ಅಣ್ಣನಲ್ಲ, ನನ್ನ ತಮ್ಮನು. ಭುಜಬಲದಿಂದ ಈ ಭೂಮಂಡಲಕ್ಕೆಲ್ಲ ಮೀರಿದ ಬಂಟನು. ಅವನ ಹೆಸರನ್ನು ಎತ್ತಿ ಆಡಲಿಕ್ಕೆ ಹೆತ್ತವರಿಗೂ ಸಹ ಆಗುವುದಿಲ್ಲ. ಹೆರವರ ಹಿಡಿ ಕಸವನ್ನು ತೆಗೆದು ಹೊಟ್ಟೆ ಹೊರೆದುಕೊಳ್ಳುವ ನಿನ್ನಂಥ ಹೇಸಿ ದಾಸಿಯು ಹೇಗೆ ಮಾತನಾಡಿದರೆ ಅವನಿಗೆ ಹೇಗೆ ಸಮಾಧಾನವಾದಿತ್ತು? ನಿನ್ನ ಚಲುವಿಕೆಯನ್ನು ಬಣ್ಣಿಸಿದರೆ ನಿನಗೇನು ಚೇಳು ಕಡಿದಂತಾಯಿತೇನು? ಅಕ್ಕ, ನಾನು ಬಡವೆಯೇ ಹೌದು, ನೀನು ಭಾಗ್ಯವಂತೆಯೇ ಹೌದು. ಬಡವರಿಗೂ ಭಾಗ್ಯವಂತರಿಗೂ ಮಾನ ಮರ್ಯಾದೆಗಳು ಸರಿಯಾಗಿರುವು, ಸಾಕು. ಇಂಥ ಅಲ್ಲದ ಭಾಷಣೆಗಳನ್ನು ನನ್ನ ಸಮ್ಮುಖದಲ್ಲಿ ಆಡಬೇಡಿರಿ. ಈಗ ನನ್ನನ್ನು ಕರಿಕಳಿಸಿದ ಕಾರಣವೇನು ಹೇಳಬೇಕು. ಆದಷ್ಟು ಅವಸರದಿಂದ ಉಪಹಾರವನ್ನು ಸಿದ್ಧ ಮಾಡಿಕೊಂಡು ಬಾ. ನನ್ನ ತಮ್ಮನಿಗೆ ಉಣಬಡಿಸಿ ಉತ್ಸಾಹಪಡಿಸುವಂತವಳಾಗ. ಒಳ್ಳೆಯದು ಮಹಾರಾಣಿ. ಹಾ, ಏನು ಮೋಹಕ ರೂಪವಿದು! ಅವಳು ಹೋದ ಕ್ಷಣವೇ ಅವಳೊಡನೆ ನನ್ನ ಮನಸ್ಸು ಹೋಯಿತು. ಬರೀ ದಿಮ್ಮು ಮಾತ್ರ ಇಲ್ಲಿ ಉಳಿಯಿತು. ನೋಡಿದವರ ಮನಸ್ಸನ್ನು ಸೆಳೆಯುವ ಈ ಹೆಣ್ಣು, ನನ್ನಂತ ಎಷ್ಟು ಕೋಟಿ ಮನಸ್ಸುಗಳು ಇವಳ ಬಲಿಯಲ್ಲಿ ಬಿದ್ದಿರಬಹುದು. ಅಕ್ಕ, ನೀನು ಎಂತ ಮೋಸಗಾರತಿ! ತಮ್ಮ, ಎದ್ದರೂ ಬಿದ್ದರೂ ನಿನ್ನ ಮೇಲೆ ನನ್ನ ಜೀವವು. ಕನಸಿನಲ್ಲಿ ಆದರೂ ನಿನಗೆ ಮೋಸ ಮಾಡುವುದುಂಟೆ? ಅಂದಿಲ್ಲ, ಇನ್ನಿಲ್ಲ ಎಂದು ನನ್ನಲ್ಲಿ ಯಾವ ಮೋಸವನ್ನು ಕಂಡಿರುವೆ? ಇನ್ನು ಎಂತ ಮೋಸ ಮಾಡಬೇಕೆನ್ನುತ್ತಿದ್ದಿ? ಕಕ್ಕುಲತೆ ಅಕ್ಕನೆಂದು ನಿನಗೆ ಯಾತ್ರ ಮೇಲಿಂದ ಅಣ್ಣಬೇಕು. ಇಂಥ ಅಪರೂಪದ ವಸ್ತುವನ್ನು ಮನೆಯಲ್ಲಿ ಇಟ್ಟುಕೊಂಡು ನಾನು ಬಂದಾಗ ಮಾತ್ರ ಬರೀ ಬಣ್ಣದ ಮಾತುಗಳನ್ನು ಹೇಳಿ ಕಳಿಸುವುದು ಕಪಟವಲ್ಲವೇ? ಹೇಳು, ಈ ಸ್ತ್ರೀರತ್ನವಿದ್ದು ಎಷ್ಟು ದಿನಗಳಾದವು? ತಮ್ಮ, 11 ತಿಂಗಳಾದವು. 11 ತಿಂಗಳು ಗತಿಸಿ ಹೋದವೆ. ಕಳೆದ 11 ತಿಂಗಳು ನನ್ನ ಮುಖಕ್ಕೆ ಬೀಗವನ್ನಿಕ್ಕಿದವೆ. ಈ ಸರಸಮುಖಿಯ ಕೂಡ ಅರ ನಿಮಿಷ ಸರಸವಾಡಿದರೆ ಕೈಲಾಸ ಕೈಯಲ್ಲ ಪದವಿ ಕೈಯಲ್ಲಿ ಬಂದು ಕೂಡುತ್ತಿತ್ತು. ಕಳೆದು 11 ತಿಂಗಳು ಸರಸವಾಡಿದರೆ 11 ಸಾರಿ ಕೈಲಾಸವನ್ನೇ ಹತ್ತಿಳಿದಂತಾಗುತ್ತಿತ್ತು. ತಮ್ಮ ಎಂಥೆಂಥ ರಾಜ ಕನ್ನಿಕೆಯರು ನಿನ್ನ ಕೈ ಹಿಡಿಯಬೇಕೆಂದು ಅನೇಕ ದಿವಸಗಳಿಂದ ಪ್ರಯತ್ನ ಪಡುತ್ತಿರುವರು. ಅವರನ್ನು ನೆದರೆತ್ತಿ ನೋಡದ ನೀನು ಇವಳನ್ನು ಕಂಡಾಕ್ಷಣವೇ ಹೀಗೇಕೆ ಭ್ರಮೆ ಬಿಡದವನಂತೆ ಮಾತನಾಡುತ್ತಿರುವೆ. ಏನು ಅಕ್ಕ, ಇವಳು ಎಲ್ಲರಂತವಳವೆ. ಇವಳ ಮುಂದೆ ನೀನು ಗೊಲ್ಲರ ಹಾಗೆ ಕಾಣುತ್ತಿ. ಸಾಕು ಮಾಡು ನಿನ್ನ ಬಣ್ಣದ ಮಾತುಗಳನ್ನು. ಇನ್ನು ತಡೆ ಮಾಡದೆ ಆಕೆಯನ್ನು ನನ್ನ ವಶಕ್ಕೆ ಕೊಡು. ಅವಳನ್ನು ಅಂದುವರೆಗೆ ನನಗೆ ಸಮಾಧಾನವಿಲ್ಲ. ತಮ್ಮ, ನಿನ್ನ ಭ್ರಮೆ ನನಗೆ ಸರಿಯಾಗಿ ಕಾಣುವುದಿಲ್ಲ. ಇವಳು ನಿಜವಾದ ದಾಸಿಯಲ್ಲ. ಇವಳಿಗೆ ಪಂಚ ಗಂಧರ್ವರು ಪತಿಗಳಾಗಿರುವರಂತೆ. ಆದ ಕಾರಣ ನೀನು ಇವಳ ಸಹವಾಸಕ್ಕೆ ಬೀಳಬೇಡ. ಅಕ್ಕ, ಎಂತ ವಿಚಿತ್ರ ಕಲ್ಪನೆಗಳನ್ನು ಮನಸ್ಸಿನಲ್ಲಿ ತಂದುಕೊಂಡಿರುವೆ. ಈಕೆಯ ಪಂಚಪತಿಗಳು ಪರಾಕ್ರಮಿಗಳೇ. ಅವರ ಪರಾಕ್ರಮವು ಈ ಬಹದ್ದೂರನ ಮುಂದೆ ನಡೆಯುವುದೇ. ಇಲ್ಲದ ನೆಪ ಹೇಳಿ ಕಾಲ ಕಳೆಯಬೇಡ. ಬಂದದ್ದನ್ನು ನೋಡಿಕೊಳ್ಳಲಿಕ್ಕೆ ಈ ಬಹದ್ದೂರನು ಸಿದ್ಧನಿರುವನು. ಅವಳನ್ನು ಬೇಗನೆ ನನ್ನ ವಿಳಾಸ ಮಂದಿರಕ್ಕೆ ಕಳಿಸಿಕೊಡು. ಕಳಿಸಿಕೊಡದಿದ್ದರೆ ನಿನಗೂ ನಿನ್ನ ಅರಸತ್ತಿಗೂ ಅಳಿಗಾಲ ಬಂತೆಂದು ತಿಳಿ. ನಾನು ಈಗಲೇ ಹೋಗುತ್ತೇನೆ. ಆದಷ್ಟು ಕಳಿಸಿಕೊಡುವಂತವಳಾಗು. ಇದೇನು ಹೆಚ್ಚಿನ ಬಿಕ್ಕಟ್ಟು ಬಂತಲ್ಲ. ಇವಳು ಶುದ್ಧ ಪತಿವ್ರತೆಯು. ಕೀಚಕನು ಇವಳ ಹುಚ್ಚು ಹತ್ತಿದವನಂತೆ ಮಾಡುತ್ತಿರುವನು. ಹೋಗೆಂದರೆ ಇವಳು ಹೋಗುವುದಿಲ್ಲ, ಇವನಿಗೆ ಬೇಡೆಂದರೆ ಬಿಡುವುದಿಲ್ಲ. ಶಿವಶಿವ, ಏನು ಮಾಡಲಿ? ಹೇಗಾದರೊಂದು ನೆಪ ಮಾಡಿ ಇವಳನ್ನು ಕಳಿಸಿಕೊಡುತ್ತೇನೆ. ಹೇ ದಾಸಿ ಸೈರೇಂದ್ರಿ. ಮಹಾರಾಣಿ ಅವರೇ, ಏನಪ್ಪಣೆ? ತೆಗೆದುಕೋ ಈ ಮದುವಿನ ಪಾತ್ರೆಯನ್ನು, ನನ್ನ ತಮ್ಮನಿಗೆ ಕೊಟ್ಟು ಬರುವಂತವಳಾಗು. ಈ ಮದುವಿನ ಪಾತ್ರೆಯನ್ನು ನಿಮ್ಮ ತಮ್ಮನಿಗೆ ಕೊಡುವ ಕೆಲಸವು ನನ್ನಿಂದಾಗದು. ಮತ್ತೆ ಯಾರನ್ನಾದರೂ ಕಳಿಸಿಕೊಡರಿ. ಇದನ್ನು ಬಿಟ್ಟು ಮತ್ತೆ ಏನಾದರೂ ಹೇಳಿರಿ. ನಾನು ಶುದ್ಧ ಪತಿರತೆಯು. ಪರ ಪುರುಷರ ಕೂಡ ಮಾತನಾಡುವಳಲ್ಲ, ಅವರ ಮುಖವನ್ನು ನೋಡುವಳಲ್ಲ. ಮೇಲಾಗಿ ನಿಮ್ಮ ತಮ್ಮನು ಸಜ್ಜನ ಪುರುಷನಲ್ಲ. ಇಂದು ಆತನು ಮಾಡಿದ ಹುಡುಗಾಟಿಕೆಯನ್ನು ನೋಡಿದರೆ ನನ್ನ ಮೈ ಕೂದಲುಗಳು ನಟ್ಟಗಾಗುತ್ತವೆ. ಬಾಯಿ ತೆರೆದ ಹುಲಿಯ ಬಾಯಿಗೆ ಹೋಗು ಎಂದು ಚಿಗರಿಗೆ ಹೇಳಿದಂತೆ ಸಹದ್ವಿತ್ರಿಯರಲ್ಲಿ ಮಾನಭಂಗ ಮಾಡಲಿಕ್ಕೆ ನಿಂತಿರುವ ನಿನ್ನ ತಮ್ಮನಲ್ಲಿ ಹತ್ತಿರ ಹೋಗಿ ಬಾ ಅಂದರೆ ನನಗೆ ಆಗುವುದಿಲ್ಲ. ಮತ್ತೆ ಯಾರನ್ನಾದರೂ ಕಳಿಸಿಕೊಡರೆಂದು ಬೇಡಿಕೊಳ್ಳುತ್ತೇನೆ. ಏನೇ ನೀಚಳೆ, ನಮ್ಮ ಅನ್ನವನ್ನು ಉಂಡು ನಮ್ಮ ವಸ್ತ್ರಗಳನ್ನು ಹೊದ್ದುಕೊಂಡು ತಿರುಗಿ ನನ್ನ ತಮ್ಮನಿಗೆ ನೀಚನೆಂದು ಹೇಳಲಿಕ್ಕೆ ನಿನ್ನ ನಾಲಿಗೆಯು ಹೇಗೆ ಬಂತು? ನೀನು ಹೇಳಿ ಕೇಳಿ ನಮ್ಮ ದಾಸಿಯು. ಹೇಳಿದ್ದು ಕೇಳದಿದ್ದರೆ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗುವಂತವಳಾಗು. ಶಿವಶಿವ, ಈ ದುರ್ದೈವ್ಯ ಕಷ್ಟ ಇನ್ನೂ ಎಷ್ಟು ಬರೆದಿರುವೋ ಯಾರಿಗೆ ಗೊತ್ತು? ಒಂದು ಕಷ್ಟವು ಹಿಂದಾಗುವರೊಳಗಾಗಿ ಮತ್ತೊಂದು ಕಷ್ಟವು ನಿಂತಿತಲ್ಲ. ಈ ಕೀಚಕವನೆಂಬ ಪಿಸಾಚೆಯ ಪೀಡೆಯು ಮುಂದೆ ಬಂದು ನಿಂತಿರುವುದು. ಹೇಗೆ ಮಾಡಲಿ? ಯಾರಿಗೆ ಮರೆಬೀಳಲಿ? ವೇಷವನ್ನು ಬದಲಿಸಿಕೊಂಡು ಆಜ್ಞಾತ ವಾಸವನ್ನು ಕಳೆಯುತ್ತಿರುವ ನನ್ನ ಪತಿಗಳ ಬಳಿಗೆ ನಾನು ಹೋಗುವಂತಿಲ್ಲ. ಅವರು ಬಯಲಿಗೆ ಬಿದ್ದು ಮಾತನಾಡುವಂತಿಲ್ಲ. ಕೈಸೊನ್ನೆಯಿಂದಲೇ ಕಾಲಹರಣ ಮಾಡುತ್ತಿರುವರು. ಹಾಯ್ ಹಾಯ್! ಏನೇ ಹೇಳಿದ್ದು ಕೇಳಿಸಲಿಲ್ಲವೇ? ದಾಸಿಯಾದ ನಿನಗೆ ಇಷ್ಟು ಸೊಕ್ಕೆ, ಅಷ್ಟು ಸೊಕ್ಕು ಇದ್ದವಳು ಮಂದಿಯ ಮನೆಯಲ್ಲಿ ಏಕೆ ಇರಬೇಕು? ಈ ಮದುವನ್ನು ಕೊಟ್ಟು ಬರುವೆಯೋ ಅಥವಾ ನನ್ನ ರಾಜ್ಯವನ್ನು ಬಿಟ್ಟು ಹೋಗುವೆಯೋ? ಬೇಗನೆ ಹೇಳುವಂತವಳಾಗು. ಆಗಲಿ ಅಮ್ಮ, ತಾ ಕೊಡಿರಿ, ಕೊಟ್ಟು ಬರುತ್ತೇನೆ. ಬೋ ಅನಾಥ ರಕ್ಷಕನೇ, ಕೃಪಾಸಾಗರನೇ, ಇಂಥ ಸಂಕಟ ಸಮಯದಲ್ಲಿ ನೀನೇ ಗತಿ ಅಲ್ಲದೆ ಇನ್ಯಾರಿರುವರು? ಶ್ರೀಕೃಷ್ಣ, ನಿನ್ನ ಸ್ಮರಣೆಯನ್ನು ಮಾಡುತ್ತಾ ತೆರಳುತ್ತೇನೆ. ನಿನ್ನ ಕರುಣೆ ನನ್ನ ಮೇಲೆ ಇರಲಿ. ಆ ಮೋಹದ ರಮಣಿಯನ್ನು ಅಕ್ಕ ಸುಧಿಷ್ಣಾ ದೇವಿಯು ಇಷ್ಟು ಹೊತ್ತಾದರೂ ಯಾಕೆ ಕಳಿಸಿಕೊಡಲಿಲ್ಲ? ಅವಳನ್ನು ಕಳಿಸಿಕೊಡುವ ಕೆಲಸವು ಅರಗಳಿಗೆ ಸಹ ತಡವಾಗಬಾರದೆಂದು ಹೇಳಿ ಬಂದಿದ್ದೇನೆ. ತಡವಾಗಲಿಕ್ಕೆ ಕಾರಣವೇನು? ಇನ್ನೊಮ್ಮೆ ನಾನೇ ಹೋಗಿ ಬರಲು. ಎಲೈ ಮನಸೆ, ಸೈರಿಸು. ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುತ್ತೆ, ಸೈರಿಸು. ಅಣ್ಣ, ಈ ಮದುವಿನ ಪಾತೆಯನ್ನು ತೆಗೆದುಕೊಳ್ಳಿ ಮತ್ತು ಹೋಗಲಿಕ್ಕೆ ನನಗೆ ಅಪ್ಪಣೆಯನ್ನು ಕೊಡಿ. ಎಲೈ ಮೋಹದ ರಮಣಿ, ಇನ್ನೆಲ್ಲಿಗೆ ಹೋಗುವೆ? ಆ ಸುಧಿಷ್ಣಾ ದೇವಿಯು ನಿನ್ನನ್ನು ಮದುವನ್ನು ಕೊಟ್ಟು ಬರಲಿಕ್ಕೆ ಕಳಿಸಿಲ್ಲ. ಈ ನಿನ್ನ ಮುದ್ದು ಮುಖವನ್ನು ಮುದ್ದಾಡಲಿಕ್ಕೆ ಕಳಿಸಿರುವಳು. ಚೀ ಪಾಪಾತ್ಮ, ಎಂಥ ಮಾತುಗಳನ್ನಾಡುವಿ? ಅಣ್ಣ ಎಂದು ಕರೆದರೆ ನನ್ನನ್ನು ಮೋಹಿಸಲಿಕ್ಕೆ ಕಳಿಸಿರುವೆಂದು ತಿಳಿದಿರುವೆ ಆ ನೀಚ. ಎಲೈ ನೀಚ ಹೆಣ್ಣೆ, ಬಾಯಿ ಮುಚ್ಚು. ನೀನು ಮಾತನಾಡಿದಂತೆ ಮತ್ಯಾರಾದರೂ ಮಾತನಾಡಿದರೆ ಅವರ ಹಲ್ಲುಗಳನ್ನು ಮುರಿಯೇನು? ಹೇಸಿ ದಾಸಿಯಾದ ನಿನ್ನ ಅಭಿಮಾನವೆಷ್ಟು? ಒತ್ತಿ ಹಣ್ಣು ಮಾಡಿದರೆ ಹುಳಿಯಾಗುವುದೆಂದು ಕೈ ಕಾದರೆ ನಿನ್ನ ನೇತ್ರಗಳು ನೆತ್ತಿಯ ಮೇಲೆ ಬಂದಿರುವು. ಈಗಲೇ ನಿನ್ನನ್ನು ಎಳೆದುಕೊಂಡು ಹೋಗಿ ನನ್ನ ಆಸೆಯನ್ನು ಪೂರ್ಣ ಮಾಡಿಕೊಳ್ಳುತ್ತೇನೆ. ಓಹೋ, ನೀವು ಇಟ್ಟ ಸೂರ್ಯರೇ ಇರುವಿರು. ಹಾಗಿದ್ದರೆ ಸ್ವಲ್ಪ ತಡೆಯಿರಿ, ಈಗಲೇ ಬರುವೆನು. ಹಾಗಾದರೆ ನಡೆ. ಹಾಹಾ, ಇದೇನು ಸ್ವರ್ಗವೇ ಇಳಿದು ಬಂದಂತಾಯಿತು. ಚೀಪ್ ಸಾಚಿ. ಏನು ಮದಾಂಧನಾರಿ, ವಿಳಾಸವನ್ನು ಮಾಡುತ್ತಿರುವೆಯಾ? ನಾನು ಪಿಸಾಚಿ. ಸತ್ತ ಮೇಲೆ ಆಗುವ ಪಿಸಾಚಿ ಅಲ್ಲ, ಜೀವಂತಿರುವ ಬ್ರಹ್ಮ ಪಿಸಾಚಿ ನೀನಾಗಿರುವೆ. ನೀಚ ಹೇಳುತ್ತೇನೆ ಕೇಳುವಂತವನಾಗು. ಈತ ಹೇಳುತ್ತೇನೆ ಕೇಳುವಂತವನಾಗು. ಹೇಳುತ್ತೇನೆ ಕೇಳುವಂತವನಾಗು. ನನಗೆ ಅಕ್ಕರತೆ ಬರುವಂತೆ ಇನ್ನೊಮ್ಮೆ ಹೇಳು. ನಾನು ಗಟ್ಟಿಗನು, ನಾನು ಮಹಾಶೂರನೆಂದು ಕಂಡ ಕಂಡ ಅವಲಿಯರನ್ನು ಹೇಸಿ ಕಣ್ಣಿನಿಂದ ನೋಡುವ ನಿನ್ನ ಕಣ್ಣುಗಳು ಕಳಚಿ ಬೀಳಲಿ. ಎಲೆ ಹುಚ್ಚು ನಾರಿ, ಎತ್ತರದಿಂದ ಮಾತನಾಡು. ನನ್ನ ಭುಜಬಲಕ್ಕೆ ಭೂಮಿಯ ಮೇಲಿನ ಪುಂಡರು ಬೆದರಿ ಬೆಪ್ಪಾಗುತ್ತಿರಲು ನಾನು ನಿನಗೆ ಹೇಳಿಯಂತೆ ಕಂಡೆನೆ ನೀಚ ಹೆಣ್ಣೆ. ಇಚ್ಛೆ ಬಂದಂತೆ ಹುಚ್ಚೆದ್ದು ಒದರುತ್ತಿರುವ ಮೂರ್ಖ, ಹೆರವರ ಹೆಣ್ಣು ಮಕ್ಕಳನ್ನು ಕಂಡು ಹರಿದಾಡುವ ನಿನ್ನ ಮನಸ್ಸು ಗಟ್ಟಿಯಾಗಿ ನಿಲ್ಲಿಸದೆ ನೀನು ಅಷ್ಟು ದಿಕ್ಪಾಲಕರನ್ನು ಕಟ್ಟಿ ತರುವೆಯೋ ಮೂರ್ಖ. ಗೂಗೆ ಒದೆದರೆ ಗುಡ್ಡವು ಬೆದರುವುದೆ, ಗರತೀರಿಗೆ ಕಂಡಂತೆ ಅಮಂಗಲ ಶಬ್ದಗಳನ್ನು ಆಡುವ ಹಾಳೂರ ಗೂಗೆ. ಎಲೆ ನೀಚ ನಾರಿ, ನ್ಯಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು. ನಾನು ಗೂಗೆ, ನೀನು ಗುಣವಂತಿಯೇ, ನೀನು ನನಗೆ ಅಂಜುವುದಿಲ್ಲವೇ. ಮೂರ್ಖ, ಧರ್ಮ ರಕ್ಷಣೆ ಮಾಡುವ ಪ್ರಸಂಗ ಬಂದಲ್ಲಿ ಗುಣವಂತಿಯರು ನಿನ್ನಂತ ಬಣಗು ಮಾನವರಿಗೇಕೆ? ಹರಿಹರ ಬ್ರಹ್ಮಾದಿಗಳಿಗೂ ಅಂಜದ ರಾವಣನು ಸೀತಾ ಮಾತೆಯನ್ನು ಒಯ್ದು ಹುಳ ಬಿದ್ದ ಹುಚ್ಚ ನಾಯಿಗಿಂತ ಕಡಿಮೆಯಾಗಿ ಕಾಣಲಿಲ್ಲವೇ? ಎಲೆ ಹೆಣ್ಣೆ ಬಾಯಿ ಮುಚ್ಚು, ನಾನು ಸಹನೆ ತೆಗೆದುಕೊಂಡಂತೆ ನಿನ್ನ ನ್ಯಾಲಿಗೂ ಬಹಳ ಉದ್ದವಾಗುತ್ತಿರುವುದು. ಇನ್ನೊಮ್ಮೆ ಆ ಶಬ್ದವನ್ನು ಉಚ್ಚರಿಸಿದ್ದಾದ್ರೆ ನಿನ್ನ ಹಲ್ಲುಗಳನ್ನು ಮುರಿಯುವೆನು. ಹೇಸಿ ದಾಸಿಯಾದ ನಿನ್ನ ಅಭಿಮಾನವೆಷ್ಟು! ಈಗಲೇ ನಿನ್ನನ್ನು ಎಳೆದುಕೊಂಡು ಹೋಗಿ ನನ್ನ ಆಸೆಯನ್ನು ಪೂರ್ಣ ಮಾಡಿಕೊಳ್ಳುತ್ತೇನೆ. ಹೀನ ಮಾನವ, ನನ್ನನ್ನು ಮುಟ್ಟದೆ ದೂರು ಸರಿದು ಮಾತನಾಡು. ಕಾಲಾಂತರದಿಂದ ನಿಮ್ಮಲ್ಲಿ ದಾಸಿಯಾಗಿರುವೆನು. ನಾನು ಕ್ಷತ್ರಿಯರ ವೀರ ಪುತ್ರಿ ಇರುವೆನು, ವೀರರ ಪತ್ನಿ ಇದ್ದೇನೆ. ಪರಾಕ್ರಮದಿಂದ ಪರಮೇಶ್ವರನನ್ನು ಕಾದಿ ಒಲಿಸಿಕೊಂಡು ಪ್ರಖ್ಯಾತ ಗಂಧರ್ವರು ನನ್ನ ಪತಿಗಳಾಗಿರುವರು. ಅವರು ಕಾಲಾಂತರದಿಂದ ಇಲ್ಲೇ ನನ್ನನ್ನು ಬಿಟ್ಟು ಯಾರಿಗೂ ತಿಳಿಯದಂತೆ ಅಂತರಿಕ್ಷದಲ್ಲಿ ಸಂಚರಿಸುತ್ತಾ ಸದಾ ನನ್ನ ಮೇಲೆ ಕಾವಲಿರುವರು. ನಿನ್ನಂತಹ ಕೀಚಕರು ಅವರ ಮುಂದೆ ಕೀಟಕರ ಸಮಾನ. ನಿನ್ನ ದುಷ್ಟತನವು ಅವರ ದೃಷ್ಟಿಗೆ ಬಿದ್ದರೆ ಕ್ಷಣಾರ್ಧದಲ್ಲಿ ನಿನ್ನನ್ನು ಮೆಟ್ಟಿ ಕೊಲ್ಲುವರು. ಕೀಚಕ ಬೇಡ, ನನಗೆ ಸಂತಾಪವನ್ನು ಕೊಟ್ಟು ಸಂಕಟವನ್ನು ತಂದುಕೊಳ್ಳಬೇಡ. ಎಲೆ ಬೀಂಕದ ಬಾಲಿ, ನೀನು ಗಂಡುಳ್ಳ ಗರತಿಯೆ. ನಿನಗೆ 5 ಗಂಡರಿರುವರೇ, ಅವರನ್ನು ಕರೆ. ಅವರು ನನ್ನನ್ನು ಮೆಟ್ಟುವರು ಅಥವಾ ನಾನು ಅವರನ್ನು ಮೆಟ್ಟುವೆನು, ನೋಡುವೆಯಂತೆ. ಹೇಗಲೇ ಕರೆ. ಎಲ ನೀಚ, ನಾನು ಯಾರೆಂದು ತಿಳಿದಿರುವಿ? ದೂರು ಸರಿದು ನಿಲ್ಲು. ಅಚ್ಚ ಪತಿವ್ರತೆ ಇದ್ದೇನೆ, ನನ್ನ ಮಾನಕ್ಕೆ ಧಕ್ಕೆ ತರುವುದು ತರವಲ್ಲ. ಅಣ್ಣ, ನಾನು ನಿನಗೆ ಸರಗೊಡ್ಡಿ ಬೇಡಿಕೊಳ್ಳುತ್ತೇನೆ. ನನಗೆ ಸಂತಾಪವನ್ನು ಕೊಟ್ಟು ಸಂಕಟವನ್ನು ತಂದುಕೊಳ್ಳಬೇಡ. ಎಲೆ ಬಡಿವಾರದ ಬಾಲಿ, ನನ್ನ ಮುಷ್ಟಿಯ ಪ್ರಹಾರದ ಹೊಡೆತಕ್ಕೆ ಬೆಟ್ಟ ಗುಡ್ಡೆಗಳು ಸಹ ಪುಡಿ ಪುಡಿ ಆಗುತ್ತಿರಲು. ನಿನ್ನ ಬಾಯಡೊಂಬರಕ್ಕೆ ಬೆದರಿ ನಿನ್ನನ್ನು ಬಿಡುವೆನೆಂದು ತಿಳಿದಿರುವೆ. ನಿನ್ನನ್ನು ಈಗಲೇ ಎಳೆದುಕೊಂಡು ಹೋಗಿ ನನ್ನ ಆಸೆಯನ್ನು ಪೂರ್ಣ ಮಾಡಿಕೊಳ್ಳುತ್ತೇನೆ. ಭಕ್ತ ವಸ್ತಲ, ಅನಾಥ ರಕ್ಷಕ ಕೃಷ್ಣ, ಎನ್ನನ್ನು ರಕ್ಷಿಸು, ರಕ್ಷಿಸು. ನಿನ್ನ ಪುಂಡ ಗಂಡರು ಬಿಡಿಸಿಕೊಂಡು ಹೋಗುವುದು ತೀರಿತೆ. ಇನ್ನು ಆ ಕೃಷ್ಣನನ್ನು ಕರೆಯುವ, ಕರೆ ಆ ಗೊಲ್ಲನ್ನು ಬಂದು ಬಿಡಿಸಿಕೊಂಡು ಹೋಗಲಿ. ಹೇ ಅನಾಥ ರಕ್ಷಕನೆಂಬ ಕೃಷ್ಣ, ಈ ಇವನ ಕೈಯಿಂದ ನನ್ನನ್ನು ಪಾರು ಮಾಡು. ಕೃಷ್ಣ ಕೃಷ್ಣ, ಕರೆ ಬೇಗನೆ ಕರೆ. ಜೈ ಮುರಾರಿ, ಜೈ ಜನಾರ್ದನ, ಪ್ರತ್ಯಕ್ಷವಾಗಿ ಬಂದು ನನ್ನನ್ನು ಈ ಬಂಧನದಿಂದ ಪಾರು ಮಾಡು. ಕೃಷ್ಣ ಕೃಷ್ಣ. ಯಾರು ಯಾರು ನನ್ನನ್ನು ಗುದ್ದಿದವರು? ಬೆಟ್ಟವೇ ಉರುಳಿ ಬಿದ್ದರು ಹೆಜ್ಜೆ ಕೀಳಲಾರದ ನಾನು ಒಂದೇ ಪೆಟ್ಟಿಗೆ ಈ ದರುಣಿಗೆ ಉರುಳಿವಂತೆ ಗುದ್ದಿ ಹೋದ ಕಳ್ಳನು ಯಾರು? ಎತ್ತ ಹೋದನು, ಎಲ್ಲಿ ಅಡಗಿದನು? ಅವನನ್ನು ಶೋಧ ಮಾಡಿ ಅವನ ರಕ್ತವನ್ನು ಉಂಡುವನು. ಇಲ್ಲ, ಎಲ್ಲಿಯೂ ಇಲ್ಲ. ಈ ನನ್ನ ಕೋಪದಲ್ಲಿ ಆ ಕಳ್ಳನು ಸಿಕ್ಕರೆ ಅವನನ್ನು ಶೀಲಿ ಎರಡು ಭಾಗ ಮಾಡಿ ಚೆಲ್ಲುತ್ತಿದ್ದೆನು. ಓಹೋ, ತಿಳಿಯಿತು. ಆ ಗೈಯಾಳಿ ಹೇಳಿದ ಗಂಧರ್ವರೇ ಇರಬೇಕು. ಎಲೆ ನೀಚರಿ, ನನ್ನೆದುರು ಬಂದು ಕಾದಾಡುವಷ್ಟು ಸಾಮರ್ಥ್ಯವೇ ಇಲ್ಲದೆ ಕಳ್ಳತನದಿಂದ ಬಂದು ನನ್ನ ಬುದ್ಧಿಗೆ ಮಂಕು ಕೈದಿರುವಿರಿ. ನೀವು ಭೂಮಿಯನ್ನು ಹಾಕರು, ನಾನು ಅಗಿದು ತರುವೆನು. ಅಂತರಕ್ಕೆ ಹಾರಿದ್ರು ಹಾರಿಯಾದರೂ ನಿಮ್ಮ ಪ್ರಾಣವನ್ನು ಇರದು ಬಿಡುವುದಿಲ್ಲ. ಈಗಲೇ ಹೋಗೋಣ. ಶಿವಶಿವ, ದೈವ ಲೀಲೆ ಅಂತ ಅಗಾಧವಾದದ್ದು. ನಾನು ಆ ಮದಾಂಧನ ಕೈಯಲ್ಲಿ ಸಿಕ್ಕು ಬಳಲುತ್ತಿರಲು ಒಮ್ಮಿಂದೊಮ್ಮೆಲೆ ಮಾಯ ರೂಪದಿಂದ ಬಂದು ಪಾರು ಮಾಡಿದಿ. ಶ್ರೀಕೃಷ್ಣ, ನಿನ್ನ ಉಪಕಾರವನ್ನು ನಾನೆಂದಿಗೂ ಮರೆಯಲಾರನು. ಹಾಯ್ ಜಗದೀಶ್ವರ, ಸರ್ವತಂತ್ರ ಸ್ವತಂತ್ರನಾದ ನಿನ್ನಿಂದಲೇ ಜಗತ್ತಿನ ಜೀವರಾಶಿಗಳು ಚಲನ ವಲನಗಳು ನಡೆಯುತ್ತಿರುವುದಲ್ಲದೆ ದೇವ, ನಿನ್ನ ಲೀಲೆಯು ಅಗಾಧವಾದದ್ದು. ನಿನ್ನ ಮಹಿಮೆಯನ್ನು ವರ್ಣಿಸಲಿಕ್ಕೆ ಆದಿಶೇಷನಿಗೂ ಕೂಡ ಅಸಾಧ್ಯವಾದ ಮಾತು. ಹೋಹೋ, ನನ್ನ ಪ್ರಾಣೇಶ್ವರನು ನಿದ್ರಿಸುತ್ತಿರುವನು. ಪ್ರಾಣೇಶ್ವರ ಏಳು. ನಿನ್ನ ಸುಖೋಪಭೋಗದ ವಸ್ತು ಸುಟ್ಟು ಸುಡುಗಾಡು ಪಾಲಾಗುತ್ತಿರಲು ನೀನು ಸುಖವಾಗಿ ನಿದ್ರಿಸುತ್ತಿರುವೆಯೋ? ಏಳು, ಬೇಗ ಏಳು. ಯಾರು ದ್ರೌಪದಿ? ಏನು ಈ ಮಧ್ಯೆ ರಾತ್ರಿ ಸಮಯದಲ್ಲಿ ಯಾಕೆ ಬಂದಿರುವಿ? ಎಷ್ಟು ಆಯಾಸದಿಂದ ಓಡಿ ಬಂದಿರುವಿ? ಯಾಕೆ ದುಃಖಿಸುತ್ತಿರುವಿ? ನಿನ್ನ ಕಂಬನಿಗಳನ್ನು ಕಂಡ ಚೆನ್ನವೇ ನನ್ನ ಬ್ರಹ್ಮಾಂಡಕ್ಕೆ ವೈದ್ಯಂತಾಗುತ್ತಿರುವುದು. ಆದ ಅನರ್ಥವನ್ನು ಅನುಮಾನಿಸದೆ ಬೇಗನೆ ಹೇಳು. ಪ್ರಾಣನಾಥ, ಏನೆಂದು ಹೇಳಲಿ? ಆ ದುಷ್ಟ ಕೀಚಕನು ನನ್ನ ರೂಪಕ್ಕೆ ಮೋಹಗೊಂಡು ನನ್ನನ್ನು ಪರಿಪರಿಯಿಂದ ಕಾಡುತ್ತಿರುವನು. ಆತನು ಮಾಡಿದ ಬಲತ್ಕಾರವನ್ನು ನಿನ್ನ ಮುಂದೆ ಹೇಳದೆ ಹೊಳೆ ಬಾವಿಯಲ್ಲಿ ಹಾರಿಕೊಂಡಿದ್ದರೆ ಲೇಸಾಗುತ್ತಿತ್ತು. ದಯಾಳುವಾದ ಶ್ರೀಕೃಷ್ಣನು ಮಾಯ ರೂಪದಿಂದ ಬಂದು ಆ ಕೀಚಕನನ್ನು ಒದೆಯಲು ಆತನು ಮೋರ್ಚೆ ಹೋಗಿ ನನ್ನ ಕೈಗಳನ್ನು ಬಿಡಲು ನಾನು ತಪ್ಪಿಸಿಕೊಂಡು ಬಂದು ನಿನ್ನ ಪಾದಗಳನ್ನು ಕಂಡೆನು. ದ್ರೌಪದಿ, ಆ ನೀಚ ಕೀಚಕನು ನಿನ್ನನ್ನು ಬಲತ್ಕರಿಸಿದನೆ. ಇನ್ನು ಬಲತ್ಕರಿಸಕ್ಕೆ ಬರುವವನಿರುವನೇ. ಆ ಕೋಲ ನಡಾಲವನ್ನು ಒಡಲನ್ನು ನಾಳೆ ಬೆಳಗಾಗಿ ಎಷ್ಟು ಹೋರುಗಳಾಗುವ ನೋಡುವಂತೆ. ಈಗ ನಿನ್ನನ್ನು ಆ ನೀಚನ ಹುಡುಕುತ್ತಾ ಬರುವುದು ನಿಶ್ಚಯವೇ. ಅವನು ಬಂದಾಗ್ತೇವೆ. ನನ್ನ ಒಡಲ ಸಂತಾಪವನ್ನು ಎಲ್ಲರ ಮುಂದ ಹೇಳುತ್ತಾ ಹೋಗಬೇಕೆ? ಶಿವಶಿವ, ಈ ಪಾಪಿಯ ಹಣೆಯಲ್ಲಿ ಪಾಲುಗಾರರ ಪತಿಗಳ ಲೇಖವನ್ನು ಏಕೆ ಬರೆದಿ? ಹೇ ಭೀಮಪತಿ, ಈ ಮೋರೆಯನ್ನು ಕೆಳಗೆ ಮಾಡಿ ಕೂಡಲಿಕ್ಕೆ ಗದೆಯನ್ನು ಧರಿಸಿದ ನಿನ್ನ ಕೈಗಳೆಂದು ಬಳೆಯನ್ನು ಧರಿಸಿದವೆ. ಕೋಪ ಬಂದರೆ ಈ ಬ್ರಹ್ಮಾಂಡವನ್ನು ಬುಡಮೇಲು ಮಾಡುವ ಈ ಭೀಮರ ಕೈಗಳು ಬಳೆಗಳನ್ನು ಧರಿಸುವಂತಿದ್ದೀವೋ? ನಿನ್ನ ಮಡದಿಯ ಮಾನವನ್ನು ಅನ್ಯರ ಹರಣ ಮಾಡುವಾಗ ಬಾರದ ಸಿಟ್ಟು ಇನ್ನೂ ಯಾವಾಗ ಬರುವುದು ಏನು? ಎಲೆ ನಾರಿ, ಸಾಕು, ಹೆಚ್ಚಿಗೆ ಉತ್ತರಿಸಬೇಡ. ಆ ಕೇಳ ಕೇಳಿಗಳನ್ನು ನಾಳೆ ಬೆಳಗಾಗಿ ಎಷ್ಟು ಹೋರುಗಳಾಗ ನೋಡುವಂತೆ. ಈಗ ನಿನ್ನನ್ನು ಆ ನೀಚನ ಹುಡುಕುತ್ತಾ ಬರುವುದು ನಿಶ್ಚಯವೇ. ನಾತ, ಈಗ ನಿಶ್ಚಯವಾಗಿ ಬರುವನು. ಅವನು ಬಂದಾಗ ಚೆನ್ನವೇ. ಅವನೊಡನೆ ಮರಳಾಗುವಂತೆ ಮಮತೆಯಿಂದ ಮಾತನಾಡು ಎಂದು ಮತ್ತೆ ರಾತ್ರಿ ಸಮಯಕ್ಕೆ ತಪ್ಪದೇ ನಿನ್ನ ಗಡಿಗೆ ಮನೆಗೆ ಬರುತ್ತೇನೆ ಎಂದು ಹೇಳಿ ಬಾ. ಸರಿ, ಅರ್ಧ ರಾತ್ರಿಗೆ ಬಂದು ನಿನ್ನ ಸೀರೆ ಕುಪ್ಪಸಗಳಿಗೆ ಒಡಿಸಿ ತೊಡಿಸಿ ಸ್ತ್ರೀರೂಪವನ್ನು ಸಜ್ಜು ಮಾಡು. ನಾನು ಮುಂದಿನ ಕೆಲಸವನ್ನು ನೋಡುತ್ತೇನೆ. ವಲ್ಲಭ, ನಿನ್ನ ಆಜ್ಞೆಯಂತೆ ವರ್ತಿಸುವನು. ನನ್ನ ಮಾನ ಅಪಮಾನಗಳು ನಿನ್ನನ್ನೇ ಕೂಡಿದವು. ನಡೆಯರಿ. ಗುಡ್ಡ ಗಂವಾರಗಳಲ್ಲಿ ಅಡ್ಡ ತಿಡ್ಡ ಹಾದಿಗಳಲ್ಲಿ ಹುಡುಕಿದರು ಆ ವಂಚಕನಾರಿಯೂ ಸಿಗಲಿಲ್ಲ. ನನಗೆ ಕೈ ತೋರಿಸಿ ಓಡಿ ಹೋದ ಆ ಚಡಿವಿನ ಹೆಣ್ಣಿನ ಸೇಡನ್ನು ತೀರಿಸಿಕೊಳ್ಳದಿದ್ದರೆ ನಾನಿದ್ದು ಪ್ರಯೋಜನವೇನು? ಈಗಲೇ ಹೋಗುವೆನು. ಅಕ್ಕ ಸುಧಿಷ್ಣ ದೇವಿ ಎಲ್ಲಿರುವಿ? ಆ ಮಂಗ ಬುದ್ಧಿಯ ಅಂಗಣಿಯು ಎಲ್ಲಿರುವಳು? ತಮ್ಮ, ಎಷ್ಟು ಕೋಪ! ಕಣ್ಣುಗಳು ಕಿಡಿಗಳನ್ನು ಕಾರುತ್ತಿರುವವು. ನಡೆದ ಸಂಗತಿಯನ್ನು ನನ್ನ ಮುಂದೆ ಹೇಳಬಾರದೆ? ಹೇಳಲಿಕ್ಕೆ ಕೇಳಲಿಕ್ಕೆ ಸಮಯವೇ ಇಲ್ಲ. ಮೊದಲು ಅವಳನ್ನು ತೋರಿಸು. ಇದೇನು ಬಂತು? ಹೇ ದಾಸಿ, ಸೈಲೇಂದ್ರಿ. ಹೇ ಮದಾನಾರಿ. ಹಾ ಹಾ, ಸ್ವಲ್ಪ ತಡೆ ತಡೆ ತಡೆ ತಡೆ ಅಂದ್ರೆ ನಡೆ ಆ ಕಡೆ. ವಿರಾಟೇಶ್ವರ, ಇಷ್ಟೇಕೆ ಕೋಪ? ಹೇಗೆ ಮಾಡುತ್ತಾನೆಂದು ತಪ್ಪಿಸಿಕೊಂಡು ಬಂದದ್ದಕ್ಕೆ ಇಷ್ಟು ಕೋಪಗೊಳ್ಳಬೇಕೆ? ಅನೇಕ ಜನ್ಮದಲ್ಲಿ ತಪಸ್ಸು ಮಾಡಿದರು ನಿನ್ನಂತಹ ಪುರುಷನು ದೊರೆಯುವುದು ದುರ್ಲಭವಿದ್ದು ನೀನಾಗೇ ನನ್ನನ್ನು ಪ್ರೀತಿಸುತ್ತಿರಲು ನಿನ್ನನ್ನು ಅಲ್ಲಗಳೆಯೇನೆ? ಹಾಗಾದರೆ ಯಾಕೆ ಓಡಿ ಬಂದೆ? ವಲ್ಲಭ, ತ್ರಿಧರ್ಮವೇ ಆಗಿರುವುದು. ಅಂತರಂಗದಲ್ಲಿ ಎಷ್ಟೇ ಪ್ರೀತಿ ಇದ್ದರೂ ಒಮ್ಮೆಲೆ ಒಪ್ಪಿಗೆಯನ್ನು ಕೊಡದೇ ಇರುವುದು ಪುರುಷರಲ್ಲಿ ಮತ್ತೆಷ್ಟು ಪ್ರೇಮ ಹುಟ್ಟುವಂತೆ ಹೆಚ್ಚಾಗುವಂತೆ ನಟಿಸುವುದು ಸ್ತ್ರೀಯ ಜಾತಿಯ ಧರ್ಮವು. ಹಾಗಾದ್ರೆ ನಡೆ ಹೋಗುವ, ನನ್ನ ಆಸೆಯನ್ನು ಪೂರ್ಣ ಮಾಡುವಂತೆ. ಮೋಹನ, ಈಗ ಬೇಡ, ಇದು ಹಗಲು ಸಮಯ, ಸ್ತ್ರೀ ಪುರುಷರ ಸಂಯೋಗಕ್ಕೆ ಒಳ್ಳೆಯದಲ್ಲ. ಇಂದು ಮಧ್ಯರಾತ್ರಿ ಸಮಯಕ್ಕೆ ನಿನ್ನ ಗರಡಿಯ ಮನೆಗೆ ಬರುತ್ತೇನೆ. ಏನು, ನೀನು ನನ್ನ ಸ್ವರ್ಣ ಮಂದಿರಕ್ಕೆ ಬಾರದೆ ಗರಡಿಯ ಮನೆಗೆ ಬರುವೆಯ? ಈಗಲಾದರೂ ನಾನು ನಿಮ್ಮಳಲ್ಲವೇ, ನಾನು ಇಂದು ನಿಮ್ಮ ಗರಡಿಯ ಮನೆಗೆ ಬರತಕ್ಕವಳು. ನಿನ್ನ ಸುಖವನ್ನು ಯಾವಾಗ ಹೊಂದುವೆನೆಂದು ನನ್ನ ಮನಸ್ಸು ಚಡಪಡಿಸುತ್ತಿರುವುದು. ಪ್ರಾಣೇಶ್ವರ, ನಾನಾದರೂ ನಿಮ್ಮ ಸುಖಭೋಗವನ್ನು ಯಾವಾಗ ಹೊಂದುವೆನೆಂದು ಚಡಪಡಿಸುತ್ತಿರುವೆನು? ಸುಂದರಿ, ನಾನು ಈಗ ಹೋಗಲಿ, ನಿನ್ನ ಸುಂದರ ಮುದ್ದು ಮುಖವನ್ನು ಬಿಟ್ಟು ಹೋಗಲಿಕ್ಕೆ ಆಗಲಲ್ಲದು. ಮೋಹನಾಂಗ, ನನಗಾದರೂ ನಿಮ್ಮ ಮುಖವನ್ನು ನೋಡಿದಾಗಿನಿಂದ ಹಾಗೇ ಅನಿಸುತ್ತಿರುವುದು. ಮೋಹನಾಂಗಿ, ನಿನ್ನನ್ನು ಮೊದಲು ಅಪ್ಪಿಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ, ನಿನ್ನನ್ನು ಬಿಟ್ಟು ಹೋಗಲಿಕ್ಕೆ ಆಗಲಲ್ಲದು. ಸುಂದರ, ಈಗಿನ ಮುಖವನ್ನು ಏನು ಮಾಡುವಿ? ರಾತ್ರಿ ಕಾಣುವ ಮುಖವನ್ನು ನೋಡಿದರೆ ಈಗಿನ ಮುಖವನ್ನೇ ಮರೆತು ಬಿಡುವಿರಿ. ಈಗ ಹೋಗುವಂತವರಾಗಿರಿ. ಸುಂದರಿ, ಈಗಲೇ ಹೋಗುತ್ತೇನೆ, ಆದಷ್ಟು ಅವಸರದಿಂದ ಬಾ. ಇಂದಿಗೆ ನನ್ನ ತಕ್ಕ ರಾಣಿಯು ಸಿಕ್ಕಳು. ಇಂದಿಗೆ ನಿನ್ನ ತಕ್ಕ ಹೌರಾಣಿಯು ಸಿಕ್ಕಳು. ದ್ರೌಪದಿ ಇನ್ನೂ ಯಾಕೆ ಬರಲಿಲ್ಲ? ಸರಿ, ಅರ್ಧರಾತ್ರಿ ಸಮಯವಾಯಿತು. ನಾತ, ಏಳು ಸಮಯವಾಯಿತು. ನನ್ನ ಉಡುಪು ತೊಡಪುಗಳನ್ನು ಧರಿಸಿರಿ. ಸ್ತ್ರೀ ವೇಷದಿಂದ ಆ ನೀಚ ಕೀಚಕನ ಗರಡಿಯ ಮನೆಗೆ ಹೋಗುವಂತವನಾಗು. ಆ ನೀಚ ಕೀಚಕನಿಗೆ ಬರುವೆನೆಂದ ಭರವಸೆಯನ್ನು ಕೊಟ್ಟು ಬಂದಿರುವೆ? ಹೌದು ನಾತ, ಬಂದೇ ತೀರುವೆನೆಂದು ಹೇಳಿ ಬಂದಿರುವೆನು. ಹಾಗಿದ್ದರೆ ನಡೆ, ನಿನ್ನ ಸೀರೆ ಕುಪ್ಪಸನಿಗೆ ಹೊಡಿಸಿ ತೊಡಿಸಿ ಸ್ತ್ರೀ ರೂಪವನ್ನು ಸದ್ದು ಮಾಡು. ತಡ ಮಾಡಬೇಡ, ನಡೆಯಿರಿ. ಅಂತೂ ಆ ಸರಸ ಮುಖ್ಯವು ಬರುವ ಸರಿ ರಾತ್ರಿ ಆಯಿತು. ಹೊತ್ತು ಮುಳುಗಿದಾಗಿನಿಂದ ಆರು ತಾಸು ಕಳೆಯುವುದು ನನಗೆ ಬಹಳ ಕಠಿಣವಾಯಿತು. ಇನ್ನೂ ಯಾಕೆ ಬರಲಿಲ್ಲ? ಓಹೋ, ಬರುತ್ತಿರೋಳು. ನಾನೇ ಓಡಿ ಹೋಗಿ ಎತ್ತಿಕೊಂಡು ಬರಲು. ಎಲೆ ಮನಸ್ಸೇ ಸೈರಿಸು, ಸ್ವಲ್ಪ ವೇಳೆಗಾಗಿ ಎಷ್ಟು ಆತುರ ಪಡುತ್ತಿ, ಸೈರಿಸು. ಸಖಿ, ನಿನ್ನ ಮುದ್ದು ಮುಖಕ್ಕೆ ಶರಗಣ್ಣು ಯಾಕೆ ಹಾಕಿರುವಿ? ನಾಚಿರುವೆ ಏನು? ಪ್ರಿಯ, ಪ್ರಥಮ ಕಾಲದಲ್ಲಿ ಲಜ್ಜೆ ಹೊಂದುವುದು ಸ್ತ್ರೀಜಾತಿಯ ಧರ್ಮವಾಗಿದೆ. ಪ್ರಿಯ, ಇನ್ನೆಸರ ಲಜ್ಜೆಯು ಎಲ್ಲ ಇದೇನು? ಗರಡಿ ಸಾಧನೆ ಮಾಡಿದ ಗಂಡಸರ ಕೈಗಳಿಗಿಂತಲೂ ನಿನ್ನ ಕೈಗಳು ಬಿರುಸಾಗಿ ಹತ್ತುತ್ತಿರುವುದಲ್ಲ? ಮೋಹನ, ನಿನ್ನನ್ನು ಹೊಂದುವ ಆಸೆಯಿಂದ ನನ್ನ ಮನಸ್ಸು ಹೆಚ್ಚಾಗಿ ಶರೀರವು ಉಬ್ಬಿರುತ್ತಿರುವುದು. ಕೋಮಲಾಗಿ ಮಂತ್ರದ ಮೇಲೆ ಸಾಗಿ ಬಂದು ನನ್ನ ಆಯುಷ್ಯವನ್ನು ಪೂರ್ಣ ಮಾಡುವಂತೆ. ನಿನ್ನ ಆಯುಷ್ಯವನ್ನು ಪೂರ್ಣ ಮಾಡಲಿಕ್ಕೆ ನಾನು ಬಂದದ್ದು? ಪ್ರಿಯೆ, ನಿನ್ನನ್ನು ಹೊಂದುವ ಆಸೆಯಿಂದ ಮೂರು ದಿನಗಳಿಂದ ಆ ನಿದ್ದೆ ಇಲ್ಲ. ಮೋಹನ, ನಿನಗೆ ನಿದ್ರೆ ಚಿಂತೆ ಹಾಕಿ ಯಾವಾಗ ನಿನ್ನನ್ನು ನಿರಂತರ ನಿದ್ರೆಯಲ್ಲಿ ಇರುವಂತೆ ಮಾಡುವನೆಂದು ನನ್ನ ಆತ್ರವು ಹೃದಯದಲ್ಲಿ ಹಿಡಿಸಲಾರದಾಗಿದೆ. ಇಷ್ಟು ಪ್ರೇಮವಿದ್ದ ಮೇಲೆ ಮೋರೆಗೆ ಮುಸುಕನ್ನು ಯಾಕೆ ಹಾಕಿರುವಿ? ಆ ಮುಸುಕನ್ನು ತೆಗೆದು ನಿನ್ನ ಮುದ್ದು ಮುಖವನ್ನು ತೋರಿಸು. ಮುದ್ದು ಮುಖವನ್ನು ತೋರಿಸಬೇಕೆ? ನೋಡು, ಮೂರ್ಖಳ ಮುಖವನ್ನು ಚೆನ್ನಾಗಿ ನೋಡು. ಯಾರು ಯಾರು ಇದೇನು? ಯಾವನೋ ನೀಚನು ನನ್ನನ್ನು ವಂಚಿಸುವುದಕ್ಕಾಗಿ ಸ್ತ್ರೀ ರೂಪವನ್ನು ಧರಿಸಿ ಬಂದಿರುವನು. ಇವನನ್ನು ನೋಡಿದರೆ ಅಡುಗೆ ಮಾಡುವ ಬಾಣಸಿಯಂತೆ ಕಾಣುತ್ತಿರುವನು. ಎಲ್ಲ ಮೂರ್ಖ,